ರಾತ್ರಿ 7:35. ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು. ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ. ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸುತ್ತಾರೆ. ಹಾಗಾದ್ರೆ ಸರಿಯಾದ ನಂಬರ್? ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ. ನೀವು ಉಳಿಸಿ ಬಿಟ್ರಿ ಅಕ್ಕ, ಕೆಲ್ಸದಿಂದಲ್ಲ ಮಾಡ್ತೀನಿ. RBI ಹೇಳುತ್ತೆ, ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ. ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ಆತ್ಮೀಯ ರೈತ ಬಂಧುವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಗ್ರಾಮೀಣ ತೋಟಗಾರಿಕೆ ಕಾರ್ಯಾನುಭವ ಕಾರ್ಯಕ್ರಮ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ತೋಟಗಾರಿಕೆ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ ಕೆ ಅಮರೇಶ್ ಕುಮಾರ್ ಹಾಗೂ ವಿದ್ಯಾರ್ಥಿಗಳಾದ ಶಿರೀನ್, ಅಕ್ಬರ್, ದೀಪಕ್, ಅಮೃತ್, ಆಸ್ಟಿಯಾ, ಅಸ್ಪಿಯಾ ಹಾಗೂ ಕ್ಯಾದಿಗೆರೆ ಗ್ರಾಮದ ಕೃಷಿಕ ಅನಿಲ್ ಕುಮಾರ್ ಅವರೊಂದಿಗೆ ಮಾತುಕತೆ. ನಂತರ ರೈತರಿಗೆ ಸಲಹೆ ಹಾಗೂ ಜನಪದ ಗೀತೆಗಳನ್ನು ಕೇಳುವಿರಿ. ಫೆಬ್ರವರಿ 22ರಂದು ನಡೆಯಲಿರುವ ಶ್ರೀ ಕೊಟ್ಟೂರೇಶ್ವರ ರಥೋತ್ಸವದ ಪ್ರಯುಕ್ತ ದಿನಾಂಕ 22/2025 ಗುರುವಾರ ಬೆಳಗಿನ ಜಾವ 3 ಗಂಟೆಗೆ ಚಿತ್ರದುರ್ಗ ನಗರದ ದೊಡ್ಡಪೇಟೆಯ ಶ್ರೀ ಚೌಡೇಶ್ವರಿ ದೇವಸ್ಥಾನದಿಂದ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ಆಸಕ್ತರು ಸಂಪರ್ಕಿಸಿ 9538198757 9538198757 ಶುಭ ಕೋರುವವರು ಚಿತ್ರದುರ್ಗ ನಗರದ ಹಳೆ ಸಂತೆ ಮೈದಾನದ ಬಳಿ ಇರುವ ಎಸ್ಕೆ ಲೇಸರ್ಸ್. ಇಲ್ಲಿ ಮನೆ ಹಾಗೂ ಅಂಗಡಿಗಳಿಗೆ ಬೇಕಾಗುವ ಸುಂದರ ನಾಮ ಫಲಕಗಳನ್ನ ತಯಾರಿಸಿ ಕೊಡಲಾಗುತ್ತದೆ. ಇನ್ನು ಮುಂದೆ ಕೇಳಿ ಗ್ರಾಮೀಣ ತೋಟಗಾರಿಕೆ ಕಾರ್ಯಾನುಭವ ಕಾರ್ಯಕ್ರಮ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ತೋಟಗಾರಿಕೆ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ ಕೆ ಅಮರೇಶ್ ಕುಮಾರ್ ಹಾಗೂ ವಿದ್ಯಾರ್ಥಿಗಳಾದ ಶಿರೀನ್, ಅಕ್ಬರ್, ದೀಪಕ್, ಅಮೃತ್, ಆಸ್ಪಿಯಾ ಹಾಗೂ ಕ್ಯಾದಿಗೆರೆ ಗ್ರಾಮದ ಕೃಷಿಕ ಅನಿಲ್ ಕುಮಾರ್ ಅವರೊಂದಿಗೆ ಮಾತುಕತೆ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಿರಿಯೂರು ತಾಲೂಕು ಬಬ್ಬೂರು ಫಾರಂನಲ್ಲಿ ಇರುವಂತಹ ತೋಟಗಾರಿಕಾ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಗ್ರಾಮೀಣ ತೋಟಗಾರಿಕಾ ಕಾರ್ಯಾನುಭವವನ್ನು ಚಿತ್ರದುರ್ಗ ತಾಲೂಕಿನ ಕ್ಯಾದಿಗೆರೆ ಹೋಬಳಿಯ ದೊಡ್ಡ ಸಿದ್ದವನಹಳ್ಳಿ, ಕಸವನಹಳ್ಳಿ, ಕ್ಯಾದಿಗೆರೆ ಹಾಗೂ ಕುಂಚಿಗನಾಳು ಗ್ರಾಮಗಳಲ್ಲಿ ರೈತರೊಂದಿಗೆ ಆಧುನಿಕ ತಾಂತ್ರಿಕತೆಗಳ ಕುರಿತು ಸುಮಾರು 2 ತಿಂಗಳ ಕಾಲ ಗ್ರಾಮೀಣ ತೋಟಗಾರಿಕಾ ಕಾರ್ಯಾನುಭವವನ್ನು ನಡೆಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇಂದು ವಿವಿಧ ಒಂದು ತಾಂತ್ರಿಕತೆಗಳಾಗಿರತಕ್ಕಂತಹ ಅಣಬೆಯ ಮೌಲ್ಯವರ್ಧನೆ, ಪಪ್ಪಾಯಿ ಬೆಳೆಯ ಆಧುನಿಕ ಬೇಸಾಯ ಪದ್ಧತಿಗಳು, ಹಸಿರೆಲೆ ಗೊಬ್ಬರದ ಒಂದು ಮಹತ್ವ, ಸಿರಿಧಾನ್ಯಗಳ ಒಂದು ಮಹತ್ವ, ಈ ಕುರಿತು ಇಂದು ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದಂತಹ ಡಾಕ್ಟರ್ ಕೆ ಅಮರೇಶ್ ಕುಮಾರ್ ಸರ್ ಅವರು ಹಾಗೂ ವಿದ್ಯಾರ್ಥಿಗಳು ಆದಂತಹ ಶಿರೀನ್ ಅಕ್ಬರ್ ಅವರು, ದೀಪಕ್ ಅವರು, ಅಮೃತ್ ಅವರು, ಆಸ್ಪಿಯಾ ಅವರು ಹಾಗೂ ಕ್ಯಾದಿಗೆರೆ ಗ್ರಾಮದ ಪ್ರಗತಿಪರ ಕೃಷಿಕರಾದಂತಹ ಅನಿಲ್ ಕುಮಾರ್ ಅವರು ಗ್ರಾಮೀಣ ತೋಟಗಾರಿಕೆ ಕಾರ್ಯಾನುಭವ ಕುರಿತು ಈ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತವರಿಗೆಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಈಗ ಮೊದಲನೇದಾಗಿ ಹಿರಿಯೂರು ತಾಲೂಕು ಬಬ್ಬೂರ್ ಫಾರಂನ ತೋಟಗಾರಿಕಾ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದಂತಹ ಡಾಕ್ಟರ್ ಕೆ ಅಮರೇಶ್ ಕುಮಾರ್ ಅವರೊಂದಿಗೆ ಈ ಕಾರ್ಯಾಗಾರ ಕುರಿತು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ನಮಸ್ಕಾರ. ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯ ಹಿರಿಯೂರು ಸುಮಾರು 10 ವರ್ಷಗಳಿಂದ ತನ್ನ ಕಾರ್ಯವನ್ನ ನಡೆಸ್ತಾ ಬಂದಿದೆ. ನಮ್ಮ ಮಹಾವಿದ್ಯಾಲಯವು ಮೊದಲಿಗೆ ತೋಟಗಾರಿಕೆ ಪದವಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಬಂದಿತ್ತು. ಈ ಸಾಲಿನಲ್ಲಿ ತೋಟಗಾರಿಕೆ ಮತ್ತು ಕೃಷಿ ಪದವಿ ಈ ಒಂದು ಕಾರ್ಯಕ್ರಮಗಳನ್ನ ನಡೆಸಲಿಕ್ಕೆ ಅನುವು ಮಾಡಿಕೊಟ್ಟಿದೆ. ಈ ಕಾರ್ಯಕ್ರಮವನ್ನ ನಾವು ಕೃಷಿ ಮತ್ತು ತೋಟಗಾರಿಕಾ ಕಾರ್ಯಾನುಭವ ಕಾರ್ಯಕ್ರಮ ಅಂತ ಕರೀತೇವೆ. ಈ ಕಾರ್ಯಕ್ರಮವನ್ನ 4ನೇ ವರ್ಷದಲ್ಲಿ ಅಂದ್ರೆ 7ನೇ ಸೆಮಿಸ್ಟರ್ನಲ್ಲಿ ವಿದ್ಯಾರ್ಥಿಗಳು ವಿವಿಧ ಅನುಭವಗಳನ್ನ ಪಡ್ಕೊಳ್ಳೋದಿಕ್ಕೆ ಅವರಿಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಮತ್ತು ಉತ್ಪಾದನಾ ಸಂಸ್ಥೆಗಳಲ್ಲಿ ಹಾಗೂ ವಿಸ್ತರಣಾ ಚಟುವಟಿಕೆ ಚಟುವಟಿಕೆಗಳಲ್ಲಿ ತೊಡಗಿರುವಂತಹ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ 2 ತಿಂಗಳು, 3 ತಿಂಗಳು ಮತ್ತು 1 ತಿಂಗಳ ಕಾಲ ಈ ಸಂಸ್ಥೆಗಳಲ್ಲಿ ನೇರವಾಗಿ ವಿದ್ಯಾರ್ಥಿಗಳನ್ನ ತೊಡಗಿಸಿ ಎಲ್ಲ ರೀತಿಯಾದಂತಹ ಒಂದು ಉತ್ತಮವಾದಂತಹ ವೃತ್ತಿ ಜೀವನವು ಸಫಲವಾಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇಡೀ ಭಾರತ ದೇಶದಲ್ಲಿ ಈ ಕಾರ್ಯಕ್ರಮವನ್ನ ಅಂತಿಮ ವರ್ಷದಲ್ಲಿ ಹಮ್ಮಿಕೊಳ್ತಾ ಬಂದಿದ್ದೇವೆ. ಈ ನಿಟ್ಟಿನಲ್ಲಿ ಈ ವರ್ಷ ದೊಡ್ಡ ಸಿದ್ದವನಹಳ್ಳಿ ಎನ್ನುವಂತಹ ಚಿತ್ರದುರ್ಗ ತಾಲೂಕಿನಲ್ಲಿ ಇರುವಂತಹ ಗ್ರಾಮವನ್ನ ಮುಖ್ಯ ಶಿಬಿರದ ಗ್ರಾಮವನ್ನಾಗಿ ಆಯ್ಕೆ ಮಾಡಿಕೊಂಡು ಅದರಲ್ಲಿ 7 ಹತ್ತಿರದ ಗ್ರಾಮಗಳನ್ನು ಸಹ ನಾವು ತಗೊಂಡಿದ್ದೇವೆ. ಪ್ರತಿ ಗ್ರಾಮದಲ್ಲೂ 12-15 ಜನ ವಿದ್ಯಾರ್ಥಿಗಳನ್ನ ಇದರಲ್ಲಿ ತೊಡಗಿಸಿದ್ದೇವೆ. ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಇಬ್ಬರೂ ಸಹ ಅದ ಈ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿರ್ತಾರೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ನಾನೀಗಾಗಲೇ ಹೇಳಿದಾಗೆ ರೈತರ ಒಟ್ಟಿಗೆ ನಮ್ಮ ವಿದ್ಯಾರ್ಥಿಗಳು ಬೆರೆತು ಗ್ರಾಮೀಣ ಜೀವನದ ಸಂಪೂರ್ಣ ಅರಿವನ್ನ ಪಡ್ಕೊಳ್ಳೋದಾಗಿದೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನಾವು ಗ್ರಾಮೀಣ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮ ಅಂತ ಹೇಳಿ ನಾವು ಕರೀತೇವೆ. ಈಗಾಗಲೇ ನಾನು ಹೇಳಿದಾಗೆ ವಿದ್ಯಾರ್ಥಿಗಳನ್ನ ಈ ಗ್ರಾಮದಲ್ಲಿ ಅವರ ಶಿಬಿರವನ್ನ ಏರ್ಪಡಿಸಿ 2 ತಿಂಗಳು ಮುಗಿದಿದೆ. ಈ ಕಾರ್ಯಕ್ರಮದಲ್ಲಿ ಹಲವಾರು ಮುಖ್ಯವಾದಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬಂದಿದ್ದಾರೆ. ಅವು ಯಾವುವೆಂದರೆ ರೈತರ ತಾಲೂಕುಗಳಿಗೆ ಭೇಟಿ ನೀಡುವಂತದ್ದು ಮತ್ತು ರೈತರಿಗೆ ಆ ಗ್ರಾಮಗಳಲ್ಲಿ ಬೆಳೆತಿರುವಂತಹ ಎಲ್ಲ ಬೆಳೆಗಳ ಬಗ್ಗೆ ಬೇಸಾಯ ಕ್ರಮಗಳು, ರೋಗ ಮತ್ತು ಕೀಟ ನಿರ್ವಹಣೆ, ಸಂಸ್ಕರಣೆ, ಮಾರುಕಟ್ಟೆ ಮಾರ್ಗೋಪಾಯಗಳ ಬಗ್ಗೆ ಮಾಹಿತಿಯನ್ನ ನೀಡುವಂತದ್ದಾಗಿದೆ. ಜೊತೆಗೆ ಹಲವಾರು ವಿಷಯಗಳ ಬಗ್ಗೆ ಅವರಿಗೆ ತಾಂತ್ರಿಕ ಮಾಹಿತಿಯನ್ನ ಒದಗಿಸುವುದು ಮತ್ತು ಪ್ರಾತ್ಯಕ್ಷಿಕೆಗಳನ್ನು ಸಹ ರೈತರಿಗೆ ಏರ್ಪಡಿಸಿದ್ದೇವೆ. ಅಂದ್ರೆ ವಿವಿಧ ರೀತಿಯಲ್ಲಿ ಕಾಂಪೋಸ್ಟ್ ಉತ್ಪಾದನೆ ಅಂದ್ರೆ ಗೊಬ್ಬರಗಳನ್ನ ತಯಾರಿಕೆ ಮಾಡಿಕೊಳ್ಳುವಂತದ್ದಾಗಬಹುದು, ಬೀಜೋಪಚಾರ ಆಗಬಹುದು ಮತ್ತು ಬೋರ್ಡಸ್ ಮಿಕ್ಸ್ಚರ್ ದ್ರಾವಣವನ್ನ ತಯಾರು ಮಾಡಿಕೊಳ್ಳುವಂತದ್ದಾಗಬಹುದು, ಅಜೋಲಾ ಉತ್ಪಾದನೆ ಮಾಡುವಂತದ್ದಾಗಬಹುದು ಮತ್ತು ಅಣಬೆ ಬೇಸಾಯ ಮಾಡಿಕೊಳ್ಳುವಂತಹ ವಿಷಯಗಳಲ್ಲಿ ನಾವು ಪ್ರಾತ್ಯಕ್ಷಿಕೆಗಳನ್ನ ವಿದ್ಯಾರ್ಥಿಗಳ ಮೂಲಕ ರೈತರಿಗೆ ಮನದಟ್ಟನ್ನ ಮಾಡಿಸಿದ್ದೇವೆ. ಇದರ ಜೊತೆಗೆ ರೈತರಿಗೆ ಪ್ರತಿ ಗ್ರಾಮದಲ್ಲಿ ಸುಮಾರು ಹಳ್ಳಿಯ ರೈತರನ್ನೆಲ್ಲ ಸೇರಿಸಿ ಬೆಳೆ ವಿಚಾರ ಸಂಕಿರಣಗಳನ್ನು ಸಹ ಏರ್ಪಡಿಸಿದ್ದೇವೆ ಮತ್ತು ರಾಸುಗಳಿಗೆ ಉಚಿತ ಲಸಿಕೆ ಮತ್ತು ರೋಗಗಳ ಬಗ್ಗೆ ಮಾಹಿತಿಯನ್ನು ನೀಡಿ ಹೈನುಗಾರಿಕೆಯ ಬಗ್ಗೆ ರೈತರಿಗೆ ಉತ್ತಮವಾದಂತಹ ಮಾಹಿತಿಯನ್ನು ಸಹ ನೀಡಿದ್ದೇವೆ. ಮತ್ತು ಈ ಕಾರ್ಯಕ್ರಮದ ಅಂತಿಮ ಭಾಗವಾಗಿ ಕೃಷಿ ವಸ್ತು ಪ್ರದರ್ಶನವನ್ನು ಸಹ ಆಯೋಜನೆ ಮಾಡಲಿಕ್ಕೆ ನಾವು ಈಗಾಗಲೇ ಮುಂದಾಗಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಈ ಸುತ್ತಮುತ್ತಲ 7 ಗ್ರಾಮಗಳಲ್ಲಿ ರೈತರು ಬೆಳೆತಿರುವಂತಹ ಎಲ್ಲ ಬೆಳೆಗಳ ಬಗ್ಗೆ ತಾಂತ್ರಿಕ ಮಾಹಿತಿ ಮತ್ತು ಉತ್ಪಾದನಾ ಕಾರ್ಯಕ್ರಮಗಳ ಬಗ್ಗೆ ಪ್ರತಿ ವಿದ್ಯಾರ್ಥಿಗಳು ಸಹ ಮಳಿಗೆಗಳನ್ನು ತೆರೆದು ಆ ಮಳಿಗೆಗಳಲ್ಲಿ ಸಮಗ್ರವಾಗಿ ಎಲ್ಲ ಮಾಹಿತಿಯನ್ನು ಸಹ ಅವರು ಅಲ್ಲಿ ಪ್ರಸ್ತುತಪಡಿಸ್ತಾರೆ. ಹಾಗೂ ಈ ಕಾರ್ಯಕ್ರಮವು ನೇರವಾಗಿ ರೈತರ ಮನಮುಟ್ಟುವ ಹಾಗೆ ಕಾರ್ಯಕ್ರಮಗಳು ಬಹಳಷ್ಟು ನೇರವಾದಂತಹ ವಿಷಯಗಳನ್ನ ಮಾಡಿಕೊಡ್ತಿದ್ದೇವೆ. ಕಾರ್ಯಕ್ರಮದ ಮತ್ತೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ ನಮ್ಮ ವಿದ್ಯಾರ್ಥಿಗಳ ಜೊತೆಗೆ ನಮ್ಮ ಮಹಾವಿದ್ಯಾಲಯ ಆಗಿರಬಹುದು, ಕೃಷಿ ವಿಜ್ಞಾನ ಕೇಂದ್ರ ಆಗಿರಬಹುದು ಮತ್ತು ಸಂಶೋಧನಾ ಕೇಂದ್ರದ ಎಲ್ಲ ವಿಜ್ಞಾನಿಗಳು ಸಹ ಸಹಭಾಗಿತ್ವವನ್ನು ವಹಿಸಿ ಪ್ರತಿದಿನ 2 ವಿಜ್ಞಾನಿಗಳು, ನಮ್ಮ ವಿದ್ಯಾರ್ಥಿಗಳ 2 ಪ್ರಾಧ್ಯಾಪಕರುಗಳು ವಿದ್ಯಾರ್ಥಿಗಳ ಜೊತೆಗೆ ಈ ಎಲ್ಲ ಗ್ರಾಮಗಳಲ್ಲಿ ಅವರು ಓಡಾಟ ಮಾಡ್ತಿರ್ತಾರೆ. ಆಗ ಮಾಡುವಂತ ಸಂದರ್ಭದಲ್ಲಿ ಎಲ್ಲ ತೋಟಗಳಿಗೂ ಭೇಟಿಯನ್ನ ನೀಡಿ ಸಮಸ್ಯಾತ್ಮಕ ತಾಕುಗಳು ಅಂತ ಏನ್ ಕರೀತವೆ ಆ ಸಮಸ್ಯಾತ್ಮಕ ತಾಕುಗಳಿಗೆ ಹೋಗಿ ಸಲಹೆ ಸೂಚನೆಗಳನ್ನ ನೀಡಿ ವಿದ್ಯಾರ್ಥಿಗಳ ಮೂಲಕ ಪ್ರಾತ್ಯಕ್ಷಿಕೆಗಳನ್ನ ಹಮ್ಮಿಕೊಂಡು ಎಲ್ಲ ರೈತರಿಗೆ ಈ ಉತ್ಪಾದನಾ ಕಾರ್ಯಕ್ರಮದಲ್ಲಿ ಅಥವಾ ಉತ್ಪಾದನಾ ಹಂತಗಳಲ್ಲಿ ಯಾವುದೇ ತೊಂದರೆಗಳಿದ್ರೂ ಅವುಗಳನ್ನ ನಿವಾರಣೆ ಮಾಡಲಿಕ್ಕೆ ವಿದ್ಯಾರ್ಥಿಗಳಿಗೆ ನೇರವಾಗಿ ಇದು ಒಂದು ಉತ್ತಮವಾದಂತಹ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಭಾವಿಸಿದ್ದೇನೆ. ಹಾಗಾಗಿ ನಮ್ಮ ಈ ಗ್ರಾಮೀಣ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮವು ಈ 7 ಗ್ರಾಮಗಳಲ್ಲಿ ದೊಡ್ಡಸಿದ್ದನಹಳ್ಳಿ, ಮುಖ್ಯ ಶಿಬಿರ, ಕ್ಯಾದಿಗೆರೆ, ಕಸವನಹಳ್ಳಿ, ಕುಂಚಿಗೆನಾಳು ಮತ್ತು ಎಣ್ಣೆಗೆರೆ ಮತ್ತು ದಂಡಿನ ಕುರುಬರಟ್ಟಿ, ಹೀಗೆ 7 ಗ್ರಾಮಗಳಲ್ಲಿ ಈ ಕಾರ್ಯಕ್ರಮ ತುಂಬ ಉತ್ತಮವಾಗಿ ಮೂಡಿಬರ್ತಾ ಇದೆ. ಈ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಶಿವಮೊಗ್ಗ ಮತ್ತು ತೋಟಗಾರಿಕಾ ಮಹಾವಿದ್ಯಾಲಯ ಹಿರಿಯೂರು, ಈ 2 ಸಂಸ್ಥೆಗಳು ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಇದರ ಜೊತೆಗೆ ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ, ಪಶುಸಂಗೋಪನೆ ಇಲಾಖೆ ಮತ್ತು ಹಲವಾರು ಅಭಿವೃದ್ಧಿ ಇಲಾಖೆಗಳು ಸಹ ಈ ಕಾರ್ಯಕ್ರಮಕ್ಕೆ ಕೈಜೋಡಿಸಿದ್ದಾರೆ. ವಿದ್ಯಾರ್ಥಿಗಳಿಗೆ ಉತ್ಕೃಷ್ಟವಾದಂಥ ಅನುಭವವನ್ನು ಕೊಡಲಿಕ್ಕೆ ನಾವು ಬಹಳಷ್ಟು ಸಮಯವನ್ನು ತಗೊಂಡು ಮತ್ತು ವಿದ್ಯಾರ್ಥಿಗಳಿಗೆ ಮನದಟ್ಟು ಮಾಡಿಕೊಡ್ತಿದ್ದೀವಿ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಈ ಕಾರ್ಯಕ್ರಮದ ಸದುಪಯೋಗವನ್ನು ರೈತರು ಸಹ ಪಡ್ಕೊಳ್ಬೇಕು ಅಂತ ಹೇಳಿ ನಾನು ಈ ಮೂಲಕ ಅವರಲ್ಲಿ ಮನವಿ ಮಾಡಿಕೊಳ್ತಿದ್ದೇನೆ. ನಮಸ್ಕಾರ. ಕ್ಯಾದಿಗೆರೆಯ ಪ್ರಗತಿಪರ ಕೃಷಿಕರಾದಂತಹ ಅನಿಲ್ ಕುಮಾರ್ ಅವರು ಈ ಒಂದು ಗ್ರಾಮೀಣ ತೋಟಗಾರಿಕೆ ಕಾರ್ಯಾನುಭವ ಕುರಿತು ತಮ್ಮ ಒಂದು ಅನಿಸಿಕೆಗಳನ್ನು ಹಂಚಿಕೊಳ್ಳಲಿದ್ದಾರೆ. ಸರ್ ನಮಸ್ತೆ, ನಾವು ಕೆದಗೆರೆ ಗ್ರಾಮದಿಂದ ಬಂದಿದ್ದೇವೆ. ಇವ್ರ ಮಹಾವಿದ್ಯಾಲಯದಿಂದ ಹುಡುಗರು ಬಂದು ನಮಗೆ ಇಲ್ಲಿ ಕಾರ್ಯಕ್ರಮ ನಡೆಸ್ತಿದ್ದೀವಿ ಅಂತ ಹೇಳಿದರು. ಇವ್ರು 3 ತಿಂಗಳಿಂದ ಬಂದಿದ್ದಾರೆ. ಸ್ಟಾರ್ಟಿಂಗಲ್ಲಿ ಏನೇನು ಮಾಡ್ತೀವಿ, ಇದ್ರ ಉದ್ದೇಶಗಳೇನು ತಿಳಿಸ್ಕೊಟ್ರು ಫಸ್ಟಲ್ಲಿ. ನಂತರ ಕೆಲವೊಂದು ಕಾರ್ಯಕ್ರಮಗಳೆಲ್ಲ ಮಾಡಿ ಬೆಳೆಗಳಲ್ಲಿ ಯಾವ ರೀತಿ ಬೆಳಿಬೇಕು, ಏನು ಎತ್ತ ಅಂತ ಎಲ್ಲ ತಿಳಿಸ್ಕೊಟ್ರು. ಆಮೇಲೆ ಬರ್ತಾ ಬರ್ತಾ ಕೀಟಗಳನ್ನ ಹೆಂಗೆ ಕಂಟ್ರೋಲ್ ಮಾಡೋದು, ಗೊಬ್ಬರ ಸಿಂಪಡಣೆ ಹೆಂಗೆ ಮಾಡೋದು ಎಲ್ಲ ತಿಳಿಸ್ಕೊಡ್ತಾ ಬಂದರು. ಇವ್ರ ಜೊತೆಗೆ ವಿಜ್ಞಾನಿಗಳು ಬರ್ತಾ ಇದ್ರು ಡೈಲಿ. ಇವರಿಂದ ನಮಗೆ ಉಪಯೋಗ ಆಗಿದೆ, ಕ್ರಮಗಳನ್ನ ಕಲ್ತಿದ್ದೀವಿ ನಾವು. ಹುಡುಗರೆಲ್ಲ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಒಬ್ಬೊಬ್ರು ಎಲ್ಲ ಹೊಲಗಳಿಗೆ ಹೋಗಿ ತೋಟಗಳಿಗೆ ಹೋಗಿ ಎಲ್ಲ ತಿಳ್ಕೊಂಡಿದ್ದಾರೆ. ತಿಳ್ಕೊಂಡು ಇನ್ನು ಅವ್ರಿಗೆ ಏನೇನು ಬೇಕೋ ಅದೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಎಲ್ಲ ಉಪಯೋಗ ಆಗಿದೆ ಸರ್ ಒಟ್ಟು ಬಂದಿರೋದ್ರಿಂದ. ಅಂದ್ರೆ ಈ ರೀತಿ ಈ ಒಂದು ಕಾಲೇಜಿನಿಂದ ನಿಮ್ಮ ಒಂದು ಗ್ರಾಮೀಣ ಮಟ್ಟಕ್ಕೆ ಬಂದು ಗ್ರಾಮೀಣ ತೋಟಗಾರಿಕಾ ಒಂದು ಕಾರ್ಯಾನುಭವದಲ್ಲಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರ, ನಿಮ್ಮ ಕೃಷಿಗೆ ಏನು ಮುಂದೆ ಬದಲಾವಣೆ ಮಾಡ್ಕೊಳ್ಬೇಕು ಅಂತೇಳಿ ನಿಮ್ಮ ಒಂದು ಅನಿಸಿಕೆ ಇದೆ? ಸರ್, ಬದಲಾವಣೆ ಅಂದ್ರೆ ಒಂದೇ ಬೆಳೆ ಇಟ್ಕೋಬಾರ್ದು, ಸೆಂಟ್ರಲ್ಲಿ ಎಲ್ಲಾ ಬೆಳೆಗಳನ್ನ ಬೆಳ್ಕೋತಾ ಇರಬೇಕು. ಮಿಶ್ರ ಬೆಳೆ ಬೆಳೆಯೋದ್ರಿಂದ ಉಪಯೋಗ ಜಾಸ್ತಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ನಾನು ಅದೇ ರೀತಿಯಲ್ಲಿ ಮುಂದುವರಿತಾ ಇದ್ದೀನಿ. ಅದಕ್ಕೂ ಬಂದಿರೋ ಸಪೋರ್ಟ್ ಒಂಥರ ಆಗಿದೆ. ನಾನು ನಿಂಬೆ ಗಿಡ ಮತ್ತು ನುಗ್ಗಿ ಗಿಡದಲ್ಲಿ ಸೆಂಟ್ರಲ್ಲಿ ಹೂವನ್ನು ಬೆಳೀತಾ ಇದ್ದೀನಿ, ಈರುಳ್ಳಿನೂ ಬೆಳಿಬಹುದು ಅಂತ ಅನ್ಕೊಂಡಿದ್ದೀನಿ. ಈಗ ಕೃಷಿ ಅಂತಂದ್ರೆ ಇವತ್ತಿನ ಒಂದು ಸಂದರ್ಭದಲ್ಲಿ ಅಂದ್ರೆ ಕೃಷಿಯಲ್ಲಿ ಒಂದು ವರ್ಷ ನಮಗೆ ಲಾಭ ಇರುತ್ತೆ, ಒಂದು ವರ್ಷ ನಷ್ಟ ಇರುತ್ತೆ. ಈಗ ಅಂದ್ರೆ ಸಕಾಲಕ್ಕೆ ತಕ್ಕಂತೆ ಮಳೆಗಾಲ ಆಗಲ್ಲ. ಚಿತ್ರದುರ್ಗ ಜಿಲ್ಲೆ ಬರ ಪೀಡಿತ ಜಿಲ್ಲೆ ಅಂತ ಹೇಳಿ ಸಾಕಷ್ಟು ಕಡೆ ನಾವು ಕೇಳಿದೀವಿ, ಅದನ್ನ ನೋಡಿ ಅನುಭವನೂ ಪಟ್ಟಿದೀವಿ. ಅಂದ್ರೆ ಈ ನಿಟ್ಟಿನಲ್ಲಿ ಕೃಷಿ ಜೊತೆಗೆ ಉಪಕಸಬುಗಳನ್ನ ಸಾಕಷ್ಟು ಮಾಡಬಹುದು. ಉಪಕಸಬುಗಳ ಬಗ್ಗೆ ಏನಾದ್ರೂ ಮಾಹಿತಿ ಕೊಟ್ರ ಇಲ್ಲಿ? ಹಾ ಸರ್, ಕೊಟ್ಟಿದ್ದಾರೆ ಸರ್. ಜೇನುಳ ಸಾಕೋದ್ರ ಬಗ್ಗೆ ಕೊಟ್ಟಿದ್ದಾರೆ, ಅಣಬೆ ಹೇಗ್ ತರ ಬೆಳೆಯೋದು, ಅದರಿಂದ ಏನ್ ಲಾಭ ಸಿಗುತ್ತೆ ಅಂತ ಅದನ್ನು ತಿಳಿಸ್ಕೊಟ್ಟಿದ್ದಾರೆ ಸರ್. ಈಗ ಪಶು ಸಾಕಾಣಿಕೆ ಅದು ತಿಳಿಸ್ಕೊಟ್ಟಿ ಸರ್, ಹೈನುಗಾರಿಕೆ ಅದೆಲ್ಲ ತಿಳಿಸಿಕೊಟ್ಟಿದ್ದಾರೆ. ಈಗ ಮುಂದಿನ ದಿನಗಳಲ್ಲಿ ಏನಾದ್ರೂ ಒಂದು ಯೋಜನೆ ಇದೆಯಾ ನಿಮಗೆ? ಈಗ ಅಣಬೆ ಸಾಕ್ಬೇಕು, ಇಲ್ಲ ಜೇನು ಸಾಕಾಣಿಕೆ ಮಾಡಬೇಕು, ಇಲ್ಲ ಕುರಿ ಮೇಕೆ ಸಾಕಾಣಿಕೆ ಮಾಡಬೇಕು, ಈಗ ಹೊಸ ಸಾಕಾಣಿಕೆ ಮಾಡುವ ಅನ್ನುವಂತ ನಿಟ್ಟಿನಲ್ಲಿ? ಹಾ ಸರ್, ಮುಂದೆ ಇದೆ ಸರ್, ಸದ್ಯಕ್ಕೆ ಇಲ್ಲ. ಅಂದ್ರೆ ಈ ರೀತಿ ಗ್ರಾಮೀಣ ಒಂದು ತೋಟಗಾರಿಕಾ ಕಾರ್ಯಾಗಾರಗಳು ಅಂದ್ರೆ ಗ್ರಾಮೀಣ ಮಟ್ಟದಲ್ಲಿ ನಡೆಯೋದ್ರಿಂದ ಸಾಕಷ್ಟು ಅನುಕೂಲ ಅಂತ ಹೇಳ್ತೀರಾ ರೈತರಿಗೆ? ಹೌದು ಸರ್, ಎಲ್ಲರೂ ಅನುಕೂಲ ಆಗುತ್ತೆ. ಈಗಿನ ರೀತಿಯಲ್ಲಿ ಬೆಳೆಯೋದು ಕಷ್ಟ ಆಗ್ತಿದೆ, ಎಲ್ಲ ತಿಳುವಳಿಕೆ ತಗೊಂಡು ಬೆಳೆದ್ರೆ ಬಹಳ ಈಸಿ ಆಗುತ್ತೆ ಅಂತ ನನ್ನ ಅನುಭವ. ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡ್ರ ಅನಿಲ್ ಕುಮಾರ್ ಅವರೇ, ಧನ್ಯವಾದಗಳು. ಈಗ ವಿದ್ಯಾರ್ಥಿನಿ ಶರೀನ್ ಅಕ್ಬರ್ ಅವರು ಅಂದ್ರೆ ಈ ಒಂದು ಅಣಬೆಯ ಒಂದು ಮೌಲ್ಯವರ್ಧನೆ ಬಗ್ಗೆ ತಮ್ಮ ಒಂದು ಅನಿಸಿಕೆಗಳನ್ನ ಹಂಚಿಕೊಳ್ಳಲಿದ್ದಾರೆ. ಅವ್ರನ್ನ ಈ ಕಾರ್ಯಕ್ರಮದಲ್ಲಿ ಮಾತಾಡಿಸೋಣ. ಶಿರೀನ್ ಅಕ್ಬರ್ ಅವರೇ, ನಮಸ್ಕಾರ. ನಮಸ್ಕಾರ. ಹೇಳಿ, ಇವತ್ತಿನ ಒಂದು ಸಂದರ್ಭದಲ್ಲಿ ಕೃಷಿಗೆ ಪೂರಕವಾಗಿ ಉಪಕಸಬಾಗಿ ಅಂದ್ರೆ ಅಣಬೆ ಕೃಷಿ ಅಂತಂದ್ರೆ ಎಲ್ಲ ಒಂದ್ ಕಡೆ ಉಪಕಸಬ ಅಂತ ನಾವು ಹೇಳ್ಬಹುದು. ಈಗ ಅಣಬೆ ಕೃಷಿಯ ಒಂದು ಮೌಲ್ಯವರ್ಧನೆ ಯಾವ ರೀತಿ ಮಾಡಬಹುದು ಬೆಳೆದಂತವರು? ನಿಮ್ಗೆಲ್ಲರಿಗೂ ತಿಳಿದಿರುವಂತೆ ಇತ್ತೀಚಿನ ದಿನಗಳಲ್ಲಿ ಅಣಬೆ ಕೃಷಿಯು ರೈತರಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆಯುತ್ತಿದೆ. ಏಕೆಂದ್ರೆ ಕಡಿಮೆ ಬೆಳೆ ಅವಧಿ, ಪೌಷ್ಟಿಕಾಂಶದ ಪ್ರಾಮುಖ್ಯತೆ ಮತ್ತು ಕಡಿಮೆ ವೆಚ್ಚದ ಹೂಡಿಕೆಯೊಂದಿಗೆ ಹೆಚ್ಚಿನ ಆದಾಯವಿದೆ. ಆದರೆ ಅಣಬೆಗಳ ಕೊಳೆಯುವ ಸ್ವಭಾವದಿಂದ ರೈತರು ಅಣಬೆ ಕೃಷಿ ಮಾಡಲು ಹಿಂಜರಿಯುತ್ತಿದ್ದಾರೆ. ಈಗ ಈ ಸಮಸ್ಯೆ ಪರಿಹಾರವೇನೆಂದರೆ ಅಣಬೆಯಲ್ಲಿ ಮೌಲ್ಯವರ್ಧನೆ. ಅಣಬೆ ಮೌಲ್ಯವರ್ಧನೆ ಅಂದರೆ ಅಣಬೆಗಳಿಂದ ಉತ್ಪನ್ನಗಳನ್ನು ತಯಾರಿಸುವ ಪ್ರಕ್ರಿಯೆ ಆಗಿದ್ದು ಅದರಲ್ಲಿ ಅದರ ಶೆಲ್ಫ್ ಲೈಫ್ ಅಥವಾ ಶೆಲ್ಫ್ ಜೀವನ ಮತ್ತೆ ಪೌಷ್ಟಿಕಾಂಶದ ಮೌಲ್ಯವನ್ನು ಹೆಚ್ಚಿಸುತ್ತದೆ ಮತ್ತು ಮಾರುಕಟ್ಟೆಯಲ್ಲಿ ಗ್ರಾಹಕರನ್ನು ಆಕರ್ಷಿಸುತ್ತದೆ. ಈಗ ಅಣಬೆಯಲ್ಲಿ ಈಗ ಮೌಲ್ಯವರ್ಧನ ಉತ್ಪನ್ನಗಳು ಅಂತಂದ್ರೆ ಏನೇನು ಮಾಡಬಹುದು ಅಂತ ಹೇಳ್ತೀರ? ಅಣಬೆ ಮೌಲ್ಯವರ್ಧನ ಉತ್ಪನ್ನಗಳು ಯಾವ್ದಾವ್ದಂದ್ರೆ ಇವಾಗ ಅಣಬೆ ಪುಡಿ, ಅಣಬೆ ಮಸಾಲೆ ಪುಡಿ ಮತ್ತೆ ಒಣಗಿದ ಅಣಬೆ ಕೂಡ ಅಣಬೆ ಮೌಲ್ಯವರ್ಧಿತ ಉತ್ಪನ್ನನೇ. ಮತ್ತೆ ಅಣಬೆ ಸೂಪ್ ಪುಡಿ, ಅಣಬೆ ಉಪ್ಪಿನಕಾಯಿ, ಅಣಬೆ ಬಿಸ್ಕೆಟ್ಸ್, ಅಣಬೆ ಚಿಪ್ಸ್, ಅಣಬೆ ಕ್ಯಾಂಡಿ ಇತ್ಯಾದಿ. ಈಗ ಸಾಕಷ್ಟು ಕಡೆ ನಾವು ಬೆಳೆಯಂತದನ್ನ ನೋಡಿದೀವಿ ರೈತರು ಅಣಬೆಯನ್ನ. ಇತ್ತೀಚೆಗೆಲ್ಲ ಈಗ ಕೆವಿಕೆಗಳಲ್ಲಿ ಸಾಕಷ್ಟು ತರಬೇತಿ ಕೊಡ್ತಾ ಇದ್ದಾರೆ, ಅದರ ಬಗ್ಗೆ ಮಾಹಿತಿನೂ ಸಾಕಷ್ಟು ಕೊಟ್ಟು ಬೇರೆ ಬೇರೆ ರೈತರೆಲ್ಲ ಈಗ ಅಣಬೆ ಕೃಷಿ ಮಾಡ್ಬೇಕಂತ ಮುಂದೆ ಬಂದು ಅಣಬೆಯನ್ನ ಬೆಳೆದಾಗ ಅಂದ್ರೆ ಅದರಲ್ಲಿ ಯಾವ ರೀತಿ ಮೌಲ್ಯವರ್ಧನೆ ಉತ್ಪನ್ನಗಳು ತಯಾರಿಸಬೇಕು ಅನ್ನುವಂಥದ್ದು ಗೊಂದಲ ಇರುತ್ತೆ. ಏನೇನು ಮಾಡಬಹುದು, ಅದಕ್ಕೆ ಏನಾದರೂ ತರಬೇತಿ ಬೇಕಾಗುತ್ತಾ, ಇದ್ರ ಬಗ್ಗೆ ಹೇಳಿ. ಇವಾಗ ನೀವು ಮನೆಯಲ್ಲೇ ಅಣಬೆ ಕೃಷಿ ಮಾಡಿ ಅದರ ಮೌಲ್ಯವರ್ಧನೆ ಉತ್ಪನ್ನಗಳನ್ನು ಮಾಡಬಹುದು. ಹೇಗಂದ್ರೆ ಇವಾಗ ಮನೆಯಲ್ಲಿ ಅಣಬೆ ಮೌಲ್ಯವರ್ಧಿತ ವ್ಯಾಪಾರವನ್ನು ನೀವು ಪ್ರಾರಂಭಿಸಬೇಕಾದ್ರೆ ನೀವು ಮೀಸಲಾದ ಜಾಗದಲ್ಲಿ ಒಂದು ಸೂಕ್ತವಾದ ಅಣಬೆ, ಚಿಪ್ಪು ಅಣಬೆ ಬಳಸುವ ಮೂಲಕ ನೀವು ಪ್ರಾರಂಭಿಸಬಹುದು. ನಂತರ ಅವುಗಳನ್ನು ಒಣಗಿಸಿದ ಅಣಬೆಗಳು, ಅಣಬೆ ಪುಡಿ, ಅಣಬೆ ತಿಂಡಿಗಳು, ಅಣಬೆ ಉಪ್ಪಿನಕಾಯಿ ಮುಂತಾದ ಉತ್ಪನ್ನಗಳಾಗಿ ಸಂಸ್ಕರಿಸಬಹುದು ಅಥವಾ ನೀವು ಅವುಗಳನ್ನು ಮನೆಯಲ್ಲಿ ತಯಾರಿಸಿದ ಭಕ್ಷ್ಯಗಳಾಗಿ ಸಂಯೋಜಿಸಬಹುದು. ನಂತರ ನೀವು ಸ್ಥಳೀಯವಾಗಿ ಕುಟುಂಬದವರಿಗೆ, ಸ್ನೇಹಿತರಿಗೆ ಅಥವಾ ರೈತ ಮಾರುಕಟ್ಟೆಗಳಲ್ಲಿ ಮಾರಾಟ ಮಾಡಬಹುದು. ಇದರಿಂದ ಗ್ರಾಮೀಣ ಮಹಿಳೆಯರು ಕೂಡ ಹೊಸ ಉದ್ಯಮ ಆರಂಭಿಸುವ ಮೂಲಕ ಆದಾಯ ಗಳಿಸಬಹುದು. ಅಂದ್ರೆ ಈ ಒಂದು ಅಣಬೆಯಲ್ಲಿ ಮಾಡಿರತಕ್ಕಂತ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಮಾರಾಟ ಮಾಡ್ಲಿಕ್ಕೆ ಏನು ತೊಂದರೆ ಇಲ್ಲ ಅಂತ ಹೇಳ್ತೀರ? ಸಾಕಷ್ಟು ಕಡೆ ಮಾರುಕಟ್ಟೆ ಇದಾವ ಅಂತ ಹೇಳ್ತೀರ? ಹೌದು, ಇವಾಗ ಈ ಕಾಲದಲ್ಲಿ ನಾವು ನೋಡಬಹುದು ಮನುಷ್ಯರಲ್ಲಿ ಇದು ಪೌಷ್ಟಿಕಾಂಶವುಳ್ಳ ಆಹಾರವು ಸೇವಿಸುವುದು ಪ್ರಾಮುಖ್ಯವಾಗಿದೆ. ಈ ನಿಟ್ಟಿನಲ್ಲಿ ಮತ್ತೆ ಉತ್ತಮ ಪೌಷ್ಟಿಕಾಂಶ ಹೊಂದಿರುವ ಒಂದು ಉತ್ಪನ್ನ ಏನಂದ್ರೆ ಅಣಬೆನೆ. ಸೊ ಅದರಿಂದ ಇವಾಗ ಅಣಬೆಯ ಮೌಲ್ಯವರ್ಧನೆ ಮಾಡೋದ್ರಿಂದ ಪಡೆಯೋದಕ್ಕೆ ಹೆಚ್ಚು ಗ್ರಾಹಕರಿದ್ದಾರೆ ಮಾರುಕಟ್ಟೆಯಲ್ಲಿ. ಅದರಿಂದ ಅದಕ್ಕೆ ಇವಾಗ ಅಣಬೆಯನ್ನು ಬಳಸುವುದರಲ್ಲಿ ಏನು ಕೊರತೆ ಇಲ್ಲ. ಒಳ್ಳೆಯದು ಶರೀನ್ ಅಕ್ಬರ್ ಅವರೇ, ಅಣಬೆಯ ಒಂದು ಮೌಲ್ಯವರ್ಧನೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಈ ಕಾರ್ಯಕ್ರಮದಲ್ಲಿ ತಿಳಿಸಿದ್ದೀರಾ, ತಮಗೆ ಧನ್ಯವಾದಗಳು. ನಮಸ್ಕಾರ. ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಈಗ ವಿದ್ಯಾರ್ಥಿ ದೀಪಕ್ ಅವರು ಇದ್ದಾರೆ. ದೀಪಕ್ ಅವರೇ ಹೇಳಿ, ಈ ಒಂದು ಪಪ್ಪಾಯಿ ಬೆಳೆಯ ಒಂದು ಆಧುನಿಕ ಬೇಸಾಯ ಕ್ರಮಗಳನ್ನ ಇವತ್ತು ಯಾವ ರೀತಿ ಅನುಸರಿಸಿ ಉತ್ತಮವಾದ ಒಂದು ಇಳುವರಿ ನಮ್ಮ ರೈತರು ಪಡೆಯಬಹುದು? ಸರ್, ಮೊದಲಿಗೆ ಪಪ್ಪಾಯಿ ಬಗ್ಗೆ ಪರಿಚಯ ಕೊಡಬೇಕಂತಂದ್ರೆ, ಇದು ಮೂಲತಃ ಮೆಕ್ಸಿಕೋ ದೇಶದ ಬೆಳೆಯಾಗಿದ್ದು 16ನೇ ಶತಮಾನದಲ್ಲಿ ನಮ್ಮ ಭಾರತಕ್ಕೆ ಇದನ್ನು ತರಲಾಯಿತು. ಈ ಪಪ್ಪಾಯಿ ಬೆಳೆ ಒಂದು ವಾಣಿಜ್ಯ ಬೆಳೆಯಾಗಿದ್ದು ಹಾಗೂ ಉಷ್ಣವಲಯದ ಒಂದು ಶೀಘ್ರ ಬೆಳೆ ಅಂತ ಅನಿಸಿಕೊಂಡಿದೆ. ಈ ಪಪ್ಪಾಯ ಬೆಳೆ ಒಳಗೆ ನಾವು ಆಧುನಿಕ ತಾಂತ್ರಿಕತೆಯನ್ನು ಬಳಸಿಕೊಂಡು ಇನ್ನೂ ಹೆಚ್ಚಿನ ಆದಾಯವನ್ನು ಗಳಿಸಿಕೊಳ್ಳಬಹುದು. ಯಾಕಂದ್ರೆ ಇದರಲ್ಲಿ ಕಡಿಮೆ ಖರ್ಚಾಗಿರುತ್ತದೆ ಹಾಗೂ ಕಡಿಮೆ ಜವಾಬ್ದಾರಿಯಿಂದ ನಾವು ಈ ಪಪ್ಪಾಯ ಬೆಳೆಯನ್ನು ಇದನ್ನ ತಕ್ಕೊಳ್ಬಹುದು ಸರ್. ಈ ಬೆಳೆಯನ್ನ ಮೊದಲಿಗೆ ಈ ಪಪ್ಪಾಯ ಬೆಳೆಗಳಿಗೆ ಸೂಕ್ತವಾದ ಮತ್ತು ಮಣ್ಣು ಮತ್ತು ಹವಾಮಾನಗಳ ಬಗ್ಗೆ ಹೇಳಬೇಕಾದ್ರೆ, ನೀರು ಬಸಿದು ಹೋಗುವಂತಹ ಮಣ್ಣಾಗಿರ್ಬೇಕು ಸರ್. ಇದಕ್ಕೆ ಕೆಂಪು ಮಣ್ಣು ಇದಕ್ಕೆ ತುಂಬಾ ಸೂಕ್ತವಾದದ್ದು. ಹವಾಮಾನ ಬಗ್ಗೆ ಹೇಳಬೇಕಾದ್ರೆ, ಈ ವಲಯದಲ್ಲಿ ಪಪ್ಪಾಯ ಬೆಳೆಗೆ ಒಪ್ಪುವಂತಹ ಹವಾಮಾನ ಇದೆ ಸರ್. 21 ಡಿಗ್ರಿಯಿಂದ 33 ಡಿಗ್ರಿ ಸೆಲ್ಸಿಯಸ್ ವರೆಗೂ ಇದಕ್ಕೆ ಹವಾಮಾನ ತುಂಬಾ ಸೂಕ್ತವಾದದ್ದು ಸರ್. ಮತ್ತೆ ನಮ್ಮ ಈ ಪಪ್ಪಾಯದಲ್ಲಿ ಹೇಳಬೇಕಂದ್ರೆ, ಈಗ ಮಾರ್ಕೆಟ್ನಲ್ಲಿ ತುಂಬಾ ಬೇಡಿಕೆಯಲ್ಲಿರುವ ವೆರೈಟಿಗಳು ಅಂತ ತಳಿಗಳ ಬಗ್ಗೆ ಮಾಹಿತಿ ಕೊಡಬೇಕಾದ್ರೆ, ತೈವಾನ್ ರೆಡ್ ಲೇಡಿ 786 ಅಂತ ಇದೆ ಸರ್. ಮತ್ತು ಈಗ 15 ನಂಬರ್ ಅಂತ ಹೇಳಿ ಮಹಾರಾಷ್ಟ್ರದಿಂದ ತುಂಬಾ ಬಹುಬೇಡಿಕೆ ಒಳಗಿರೋ ಅಂತ ವೆರೈಟಿ ಸರ್. ಅದು ಅಂದ್ರೆ ಇವು ನಮ್ಮ ಭಾಗಕ್ಕೆ ಸೂಕ್ತ ಅಂತ ಹೇಳ್ತೀರಾ? ಎಸ್ ಸರ್. ಮತ್ತೆ ವೆಲ್ಕಮ್ ಸೀಡ್ಸ್ ಅವರೊಂದು ವೆಲ್ಕಮ್ 46 ಅಂತ ಒಂದು ತಳಿಯನ್ನು ಬಿಟ್ಟಿದ್ದಾರೆ ಸರ್. ಮತ್ತೆ ಐಸ್ ಬೆರಿ, ಕೋವನ್, ಕೋಟು ಅಂತ ಹೀಗೆ ಸನ್ರೈಸ್ ಸೋಲೋ, ಪೂಸಾ ಡಿಲೈಟ್ ಅಂತ ಸುಮಾರು ತಳಿಗಳಿದಾವೆ ಸರ್. ಬಟ್ ಮಾರುಕಟ್ಟೆಯಲ್ಲಿ ಬಹುಬೇಡಿಕೆ ಇರೋ ತಳಿಗಳಂದ್ರೆ ಈ 15 ನಂಬರ್ ಮತ್ತು ರೆಡ್ ಲೇಡಿ ಸರ್. ಇಲ್ಲಿ ಹೆಚ್ಚಾಗಿ ರೆಡ್ ಲೇಡಿ ಮತ್ತು 15 ನಂಬರ್ ಎರಡು ಬೆಳೀತಾರೆ ಸರ್. ಈ ರೆಡ್ ಲೇಡಿ ತಳಿ ಬಗ್ಗೆ ಹೇಳ್ಬೇಕಂದ್ರೆ, ಇದು ತುಂಬಾ ಸಿಹಿಯಾದ ಒಂದು ಹಣ್ಣನ್ನು ಕೊಡುತ್ತದೆ ಸರ್. ಮತ್ತೆ ಇದ್ರ ಫ್ಲೆಶ್ ಅಂತ ಏನ್ ಹೇಳ್ತೀವಲ್ಲ ಸರ್, ಅದು ಕೆಂಪು ಬಣ್ಣದಾಗಿರುತ್ತದೆ. ಅದಕ್ಕೆ ಅದ್ರ ಹೆಸರು ಗುರುತಿಸಿಕೊಡುತ್ತೆ ಸರ್, ರೆಡ್ ಲೇಡಿ ಅಂತ. ಈ ರೆಡ್ ಲೇಡಿ ಏನಿದೆ, ಒಂಥರ ವೈರಸ್ ಗಿಡ ಅಂತ ಹೇಳ್ತಾರೆ ಸರ್. ಇದನ್ನ ತುಂಬಾ ವೈರಸ್ ಗೆ ಸಸೆಪ್ಟೇಬಲ್ ಆಗಿರುತ್ತೆ ಸರ್. ಆದ ಕಾರಣ 15 ನಂಬರ್ ಅನ್ನು ಮಾರುಕಟ್ಟೆಯೊಳಗೆ ಬಹುಬೇಡಿಕೆಯೊಳಗೆ ಬಂತು ಸರ್. ಅದು ಈ 15 ನಂಬರ್ ಒಳಗೆ ಏನಂದ್ರೆ, ಎಲ್ಲಾ ಹಣ್ಣುಗಳು ಒಂದೇ ಗಾತ್ರದಾಗಿರೋದಿಲ್ಲ, ಒಂದೇ ಸಮಯದಲ್ಲಿ ಯಾವ ಹಣ್ಣು ಆಗೋದಿಲ್ಲ. ಇದೊಂದು ಪ್ರಾಬ್ಲಮ್ ಸರ್. ಬಿಟ್ರೆ ಇದು ಎಲ್ಲ ರೋಗಗಳಿಗೆ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದಂತ ತಳಿಯಾಗಿದೆ ಸರ್. ಅಂದ್ರೆ ಈ ಒಂದು ಪಪ್ಪಾಯಿ ಬೆಳೆಯಲ್ಲಿ ಕೀಟ ಮತ್ತು ರೋಗಗಳು ಏನಾದ್ರೂ ಬರ್ತವ, ಬಂದ್ರೆ ಅವನ್ನ ಯಾವ ರೀತಿ ನಾವು ನಿಯಂತ್ರಣ ಮಾಡಬಹುದು ಅಂತ ಹೇಳ್ತೀರಾ ಸರ್? ಮೊದಲಿಗೆ ಈ ಪಪ್ಪಾಯ ಬೆಳೆಯಲ್ಲಿ ಕೀಟ ಮತ್ತು ರೋಗಗಳಂದ್ರೆ, ಕೀಟದೊಳಗೆ ಬಿಳಿ ನೊಣ, ಹಿಟ್ಟು, ತಿಗಣೆ ಮತ್ತು ಸಸ್ಯ ಏನು ಎಪಿಡ್ಸ್ ಅಂತ ಏನ್ ಕರಿತೀವಲ್ಲ ಸರ್, ಅವು ತುಂಬಾ ಹೆಚ್ಚಾಗಿ ಕಾಣಿಸ್ಕೊಳ್ತಾವೆ ಸರ್. ಆಮೇಲೆ ರೋಗದೊಳಗೆ ಹೇಳ್ಬೇಕಂದ್ರೆ, ಪ್ರಮುಖವಾಗಿ ಉಂಗುರು ಎಲೆ ಚುಕ್ಕೆ ರೋಗ ಅಂತ ಹೇಳ್ತೀವಿ ಸರ್, ಪಪ್ಪಾಯ ರಿಂಗ್ ಸ್ಪಾಟ್ ವೈರಸ್ ಅಂತ. ಅದು ಈ ಸಸ್ಯ ಏನು ಎಪಿಡ್ಸ್ ಏನಿದೆ ಅದು ಹರಡಿಸುತ್ತೆ ಸರ್, ಆ ನಂಜಾಣವನ್ನು. ಅದಕ್ಕಾಗಿ ನಾವು ಏನಂದ್ರೆ, ಇದ್ರೊಳಗೆ ಕೀಟ ನಿಯಂತ್ರಣ ಮಾಡೋದು ಬಹುಮುಖ್ಯವಾಗಿದೆ ಸರ್. ನಾವು ಸ್ಪ್ರೇ ಶೆಡ್ಯೂಲ್ ಅಂತ ಏನ್ ಹೇಳ್ತೀವಲ್ಲ, 15 ದಿನಕ್ಕೊಮ್ಮೆ ನಮ್ಮ ಸ್ಪ್ರೇ ಶೆಡ್ಯೂಲ್ನ ಇಟ್ಕೊಂಡಿರ್ಬೇಕು ಸರ್. ನಾವು ಈ ಶಿಲೀಂಧ್ರದಿಂದ ಹರಡುವಂತ ರೋಗಗಳಿಗೆ ನಾವು ಸುಮಾರಷ್ಟು ಶಿಲೀಂಧ್ರನಾಶಕಗಳು ಸಿಗ್ತವೆ ಸರ್ ಮಾರುಕಟ್ಟೆಯಲ್ಲಿ. ಕವಚ್ ಅಂತ ಸಿಗುತ್ತೆ ಸರ್, ಕ್ಲೋರೋಥಲಿನಿಲ್ ಅಂತ, ಅದನ್ನ ಪ್ರತಿ ಲೀಟರ್ಗೆ 2 ಗ್ರಾಮ್ಷ್ಟು ಹಾಕೊಂಡು ಸಿಂಪಡಣೆ ಮಾಡಬಹುದು. ಮತ್ತೆ ಸಾಕಷ್ಟು ಇನ್ನು ಕಾಂಬಿನೇಷನ್ ಒಳಗೆ ಬರ್ತಾವೆ ಸರ್, ಕಾಂಟ್ಯಾಕ್ಟ್ ಫಂಗಿಸೈಡ್ಸ್ ಮತ್ತೆ ಸಿಸ್ಟಮಿಕ್ಸ್ ಫಂಗಿಸೈಡ್ಸ್, ಆತರ ರೆಡೋಮಿಲ್ ಗೋಲ್ಡ್ ಮೇಲೆ ಸಾಫ್ ಅಂತ ಬರುತ್ತೆ, ಮ್ಯಾನ್ಕೋಜಬ್ ಮತ್ತೆ ಕಾರ್ಬನ್ಡೈಸಿಮ್ ಕಾಂಬಿನೇಷನ್ ಇರೋದು, ಅವನ್ನೆಲ್ಲ ಪ್ರತಿ ಲೀಟರ್ಗೆ 2 ಗ್ರಾಮ್ಷ್ಟು ಹಾಕೊಂಡು ಸಿಂಪಡಣೆ ಮಾಡಬಹುದು ಸರ್. ಮತ್ತೆ ಈ ರೋಗಗಳು ಹರಡುವಂತ ಈ ಕೀಟಗಳೇನಿದಾವೆ, ಈ ಕೀಟಬಾಧೆಯನ್ನು ನಾವು ಸಸ್ಯ ಅಭಿವೃದ್ಧಿ ಸಮಯದಲ್ಲಿ ಸಸ್ಯಗಳೇನಿರ್ತಾವ, ನರ್ಸರಿ ಒಳಗೆ ನೈಲಾನ್ ಪರದೆ ಏನೈತಿಲ್ಲ ಸರ್, ಪಾಲಿಯೋಸ್ ಕಲ್ಟಿವೇಶನ್, ಆತರ ಒಂದು ವಾತಾವರಣದೊಳಗೆ ಬೆಳೆಸಿದ್ರೆ ನಾವು ಈ ಕೀಟಬಾಧೆಯನ್ನು ತಡೆಗಟ್ಟಬಹುದು ಸರ್. ಮತ್ತೆ ನಂಜಾಣ ಹರಡುವುದನ್ನು ತಡೆಗಟ್ಟಬಹುದು ಸರ್. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕೃಷಿಕರಿಗೆ ಹೆಚ್ಚಾಗಿ ಕಾಡುವಂತದ್ದು ಯಾವುದೇ ಒಂದು ತೋಟಗಾರಿಕಾ ಬೆಳೆಗಳಲ್ಲಿ ಅಂದ್ರೆ ಕಳೆಗಳ ಒಂದು ನಿರ್ವಹಣೆ ಸಾಕಷ್ಟು ಕಾಡ್ತಾ ಇದೆ. ಇದನ್ನ ಕಳೆಯನ್ನ ಯಾವ ರೀತಿ ನಿರ್ವಹಣೆ ಮಾಡಬಹುದು ನಾವು ಈ ಒಂದು ಪಪ್ಪಾಯಿ ಬೆಳೆಯಲ್ಲಿ? ಹಲವಾರು ಜನ ರೈತರು ಏನ್ ಮಾಡ್ತಾರೆ ಅಂದ್ರೆ ಸರ್, ಕಳೆ ನಿರ್ವಹಣೆಗಾಗಿ ಮತ್ತೆ ಅದಕ್ಕೊಂದು ಸಿಂಪಡಣೆ ತಗೋತಾರೆ ಸರ್, ಕಳೆ ನಾಶಕ ಸಿಂಪಡಣೆ. ಬಟ್ ಈ ಬೆಳೆಯ ವಿಶೇಷತೆ ಏನಂದ್ರೆ, ಇದ್ರೊಳಗೆ ಹೂಗಳು ನಿಮ್ಗೆ ಗೊತ್ತು ಸರ್, ಹೂಗಳು 3 ಜಾತಿ ಬರ್ತವೆ, ಗಂಡು ಹೂ, ಹೆಣ್ಣು ಹೂ ಮತ್ತೆ 2 ಇರುವಂತ ಹೂವು. ಇದ್ರೊಳಗೆ ರೇಷಿಯೋದೊಳಗೆ ಹಾಕಿರ್ತಾರೆ ಸರ್, ಮೊದಲೇ 1 ಗಂಡು ಹೂ ಮತ್ತೆ 4 ಹೆಣ್ಣು ಹೂ ಬಿಡುವಂತ ಗಿಡಗಳನ್ನ. ಹಂಗೆ ಆ ರೀತಿಯಾಗಿ ಇದ್ರೊಳಗೆ ನಾವು ಕಳೆನಾಶಕದೊಳಗೆ ನಾವು ಏನು ಒಂದು ದ್ರವಣ ಹೇಳ್ತೀವಲ್ಲ ಸರ್, 2.4D ಅಂತ ಹೇಳಿ, ಆ ಗ್ಲೈಫೋಸೆಟ್ ಆ ಗ್ಯಾಸ್ ಏನಿದೆ ಫ್ಲವರ್ ಡ್ರಾಪಿಂಗ್ ಮಾಡಿಸುತ್ತೆ ಸರ್ ಅದು. ಆದ ಕಾರಣ ನಾವು ಇದ್ರೊಳಗೆ ಕಳೆನಾಶಕ ಸಿಂಪಡಣೆ ಮಾಡೋಕ್ಕಾಗೋದಿಲ್ಲ, ನಾವೇ ಆಳಚ್ಚಿ ಕಳೆಯನ್ನು ತೆಗೆಸಬೇಕಾಗುತ್ತೆ ಸರ್. ಒಟ್ಟಾರೆ ಯಾವುದೇ ಕಳೆನಾಶಕ ಸಿಂಪಡಣೆ ಮಾಡಬಾರ್ದು ಅಂತ ಹೇಳ್ತೀರಾ? ಮಾಡಬಾರ್ದು ಸರ್. ಒಟ್ಟಾರೆ ಉತ್ತಮವಾದ ಒಂದು ಕೃಷಿ ತಾಂತ್ರಿಕತೆಗಳನ್ನ ಬಳಸಿಕೊಂಡು ಚೆನ್ನಾಗಿ ಬೆಳೆದ ಅಂದ್ರೆ ನಮ್ಮ ಕೃಷಿಕ ಅಂದ್ರೆ ಮಾರಾಟ ಮಾಡ್ಲಿಕ್ಕೆ ಏನಾದರೂ ಸಾಕಷ್ಟು ಅವಕಾಶ ಇದೆಯಾ, ಮಾರಾಟಕ್ಕೆ ಏನಾದರೂ ತೊಂದರೆ ಇದೆಯಾ ಸರ್? ಇದ್ರೊಳಗೆ ಪಪ್ಪಾಯ ಬೆಳೆಯೊಳಗೆ ಮಾರಾಟಕ್ಕೆ ಬಹಳಷ್ಟು ಅವಕಾಶಗಳಿದಾವೆ ಸರ್. ಮೊದಲಿಗೆ ನಾವು ಒಂಥರ ನಮ್ಮ ಕಲ್ಟಿವೇಶನ್ ಕ್ಲೀನ್ ಆಗಿ ಇಟ್ಕೊಂಡ್ರೆ ಸರ್, ಈ ತರ ಮಲ್ಚಿಂಗ್ ಆತರ ಎಲ್ಲ ಮಾಡಿ ಕಳೆ ನಿರ್ವಹಣೆ ಆತರ ಎಲ್ಲ ಮಾಡಿ ಬೆಳೆದ್ಕೊಂಡು ಒಳ್ಳೆ ಕ್ವಾಲಿಟಿಯ ಹಣ್ಣುಗಳನ್ನ ತಗೊಂಡ್ರೆ ಸರ್ ಗ್ರೇಡಿಂಗ್ ಮಾಡ್ತಾರೆ ಸರ್ ಇದ್ರೊಳಗೆ. ಮಾರಾಟಗಾರರದು ಒಂದಿಷ್ಟು ಕೆಲವೊಂದು ಮೆಚುರಿಟಿ ಇಂಡೆಕ್ಸ್ ಇದೆ ಸರ್ ಹಣ್ಣು ಆಗೋದನ್ನ. ದಿಲ್ಲಿ ಮತ್ತೆ ಮುಂಬೈ ಅಂತ ಎರಡು ಹೇಳ್ತಾರೆ ಸರ್. ದಿಲ್ಲಿ ಅವರು ಕೊಯ್ಲು ಮಾಡಿದ್ರೆ ಏನ್ ಮಾಡ್ತಾರೆ ಅಂದ್ರೆ ಹಳದಿ ಬಣ್ಣದ ಪಟ್ಟಿಗಳು ಬಂದಿದ್ರೆ ಹಣ್ಣಿನ ಮೇಲೆ ಸಾಕು ಸರ್, ಅವರು ಕಾಯಿದಾಗಲೇ ಅದನ್ನ ತಗೊಂಡೋಗ್ತಾರೆ. ಯಾಕಂದ್ರೆ ಅಲ್ಲಿಗೆ ಮುಟ್ಟಿಸುವಷ್ಟೊತ್ತಿಗೆ ಒಂದು 4 ದಿನ ಸಮಯ ಹಿಡಿತೆ, ಅಷ್ಟರೊಳಗೆ ಮಾಗ್ತಾವ ಅನ್ನೋದು ಅವ್ರ ನಂಬಿಕೆ. ಅದಕ್ಕೆ ಅಷ್ಟೊಂದಾಗಿ ಬೆಲೆ ಸಿಗೋದಿಲ್ಲ ಸರ್. ಈ ಮುಂಬೈ ಕೊಯ್ಲು ಅಂತ ಏನಾಯ್ತಾರಲ್ಲ ಸರ್, ಇದಕ್ಕೆ ಇದ್ರೊಳಗೆ ಪೂರ್ತಿ ಮಾಗಿರ್ಬೇಕು ಹಣ್ಣು, ಹಳದಿ ಬಣ್ಣಕ್ಕೆ ತಿರುಗಿದಾಗ ಇದನ್ನ ಹಣ್ಣನ್ನು ಕೊಯ್ಲು ಮಾಡ್ತಾರೆ ಸರ್. ಈ ಹಣ್ಣು ಕೊಯ್ಲು ಮಾಡಿದ ನಂತರ ಇವನನ್ನು ನ್ಯೂಸ್ ಪೇಪರ್ಗಳಿಗೆ ಪ್ಯಾಕಿಂಗ್ ಮಾಡ್ತಾರೆ ಸರ್. ಅಂದ್ರೆ ಫಸ್ಟ್ ಒಂದು ಫೀಲ್ಡ್ ಹೀಟ್ ಅಂತ ಇರುತ್ತೆ ಸರ್, ಅದನ್ನ ಕಡಿಮೆ ಮಾಡಿದ ತಕ್ಷಣ ನ್ಯೂಸ್ ಪೇಪರ್ ಒಳಗೆ ಪ್ಯಾಕಿಂಗ್ ಮಾಡಿದ್ರೆ ಹಣ್ಣಿನ ಉಸಿರಾಟ ನಿಯಂತ್ರಣ ಬರುತ್ತೆ ಸರ್. ಅವಾಗ ಹಣ್ಣು ಶೆಲ್ಫ್ ಲೈಫ್ ಅಂತ ಏನೋ ಹೇಳ್ತಾರಲ್ಲ ಅದೇ ಹೆಚ್ಚುತ್ತೆ ಸರ್. ಶೆಲ್ಫ್ ಲೈಫ್ ಹೆಚ್ಚಿದ್ರೆ ನಾವು ಮಾರುಕಟ್ಟೆ ಮಾಡ್ಕೊಳ್ಳಿಕ್ ಈಸಿ ಆಗುತ್ತೆ. ಒಂದು ಕಾಂಟ್ಯಾಕ್ಟ್ ಫಾರ್ಮಿಂಗ್ ಮಾಡಬಹುದು ಸರ್, ಇನ್ನ ಸಾಕಷ್ಟು ಮಾರುಕಟ್ಟೆಗಳಿದಾವೆ ಸರ್, ಮೋರ್ ಆಯ್ತು, ಹಾಪ್ಕಾಮ್ಸ್ ಆಯ್ತು, ಇವ್ರ ಜೊತೆ ನಾವು ಕಾಂಟ್ಯಾಕ್ಟ್ ಫಾರ್ಮಿಂಗ್ ಮಾಡಬಹುದು. ಇಲ್ಲ ಅಂತ ಅಂದ್ರೆ ಸರ್ ನಾವು ಮತ್ತೆ ಇದನ್ನ ಮಾರುಕಟ್ಟೆ ಲೋಕಲ್ ಮಾರ್ಕೆಟ್ಸ್ ಅಂತ ಏನ್ ಹೇಳ್ತೀವಿ ಅಲ್ಲಿ ಕೊಡಬಹುದು ಸರ್. ಈಗ ಈ ವರ್ಷದ ಮಟ್ಟಿಗೆ ನಾವು ಪಪ್ಪಾಯಿ ಬೆಳೆಯನ್ನ ನೋಡಿದಾಗ ಈಗ ಪ್ರತಿ ಕೆಜಿಗೆ 25 ರೂಪಾಯಿ ತನಕಲ್ಲ ಹೋಗಿತ್ತಲ್ವಾ, ದಿಢೀರ್ನೆ 4-5 ರೂಪಾಯಿಗೆ ಅದು ಬಂತು ಕೆಜಿಗೆ, ಯಾಕೆ ಈ ತರ ಹೆಚ್ಚು ಕಡಿಮೆ ಆತ ರೇಟು, ಇದಕ್ಕೇನ್ ಕಾರಣ ಅಂತ ಹೇಳ್ತೀರಾ ಸರ್? ಈ ಏನು ರೇಟ್ ಫ್ಲಕ್ಚುಯೇಷನ್ ಅಂತ ಏನ್ ಹೇಳ್ತೀವಲ್ಲ ಸರ್, ಇದಕ್ಕೆ ಮೇನ್ ರೀಸನ್ ಬಂದ್ಬಿಟ್ಟು ಡಿಮ್ಯಾಂಡ್ ಅಂಡ್ ಸಪ್ಲೈ ಸರ್. ಈಗ ತುಂಬಾ ಮಳೆ ಹೆಚ್ಚಾಗಿ ಬುಡಕಳೆ ರೋಗ ಮತ್ತು ಹಾಗೂ ಈ ಕೀಟಬಾಧೆ ಊಜಿ ಅಂತ ಹೇಳ್ತೀವಿ ಫ್ರೂಟ್ ಫ್ಲೈ, ಅದರಿಂದ ಹಿಂಗಾಯ್ತಂದ್ರೆ ಎಲ್ಲರದು ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ ಸರ್. ಆಮೇಲೆ ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕಂದ್ರೆ ಟೆಂಪರೇಚರ್ ರೈಸ್ ಅಂತ ಏನ್ ಹೇಳ್ತೀವಲ್ಲ ಸರ್, ಆ ಹೀಟ್ ಸ್ಟ್ರೋಕ್ ಆದ್ರೆ ಫ್ಲವರ್ ಡ್ರಾಪ್ ಆಗುತ್ತೆ ಸರ್. ಇದೊಂದು ಬಹುಮುಖ್ಯ ಕಾರಣ ಆಗಿರುತ್ತೆ ಸರ್. ಇದಾದ ಸಮಯದಲ್ಲಿ ಎಲ್ಲಿಂದ ಹಣ್ಣು ಮಾರ್ಕೆಟ್ಗೆ ಬರ್ತಾವಲ್ಲ ಸರ್, ಸಪ್ಲೈ ಕಮ್ಮಿ ಇರುತ್ತೆ, ಅವಾಗ ಡಿಮ್ಯಾಂಡ್ ಹೆಚ್ಚಿಗೆಯಾಗಿ ಮಾರುಕಟ್ಟೆ ರೈಸ್ 57 ರೂಪಾಯಿ ಪರ್ ಕೆಜಿ ಹಂಗೂ ಹೋಗುತ್ತೆ ಸರ್. ಅಥವಾ ಎಲ್ಲಾ ಕಡೆಯಿಂದ ಕೊಯ್ಲಾಗಿ ಬಹಳಷ್ಟು ಹಣ್ಣು ಬಂದಿತ್ತಂದ್ರೆ ನಾವು 8-9 ರೂಪಾಯಿ ಕೆಜಿ ಹಂಗೂ ನೋಡಲು ಸಿಗುತ್ತೆ. ಈ ಪಪ್ಪಾಯ ಬೆಳೆಯಲ್ಲಿ ಇನ್ನೊಂದು ವಿಶೇಷತೆ ಏನಂತಂದ್ರೆ, ನಾವು ಕಮರ್ಷಿಯಲ್ ಏಜ್ ಅಂತ ಏನ್ ಹೇಳ್ತೇವಲ್ಲ ಸರ್, 3 ವರ್ಷ ಇರುತ್ತೆ. ಆ 3 ವರ್ಷದಲ್ಲಿ ಕೊನೆ ಕೊಯ್ಲು ಏನಿರುತ್ತೆ ಅಷ್ಟು ಹಣ್ಣು ನಿರೀಕ್ಷಿಸಲು ಸಾಧ್ಯವಾಗಿರೋದಿಲ್ಲ. ಹಾಗಾಗಿ ನಾವು ಇದರಿಂದ ಪಪೇನಂತ ಒಂದು ದ್ರಾವಣವನ್ನು ಪಡ್ಕೋಬಹುದು ಸರ್. ಪಪ್ಪಾಯದ ಲೆಟ್ಯಾಕ್ಸ್ ಅಂತ ಹೇಳ್ತಾರೆ, ಅದು ಫಾರ್ಮಸ್ಯೂಟಿಕಲ್ ಯೂಸಸ್ ಗೆ ತುಂಬಾ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಸರ್. ಒಂದು ಡೈಜೆಷನ್ ಆಗಿರ್ಬೋದು ಮತ್ತೆ ಇನ್ನೊಂದು ಇನ್ಫ್ಲಮೇಷನ್ ಆಗಿರ್ಬೋದು, ಅಲ್ಸರ್ ಟ್ರೀಟ್ಮೆಂಟ್ ಆಗಿರ್ಬೋದು, ಆ ಪಪೇನ ತುಂಬಾ ಬೆಳೆಸ್ತಾರೆ ಸರ್. ಅಂದ್ರೆ ಈ ಒಂದು ಪಪ್ಪಾಯಿ ಹಣ್ಣನ್ನ ನಾವು ಸೇವಿಸೋದ್ರಿಂದ ಸಾಕಷ್ಟು ಆರೋಗ್ಯದ ಮೇಲೆ ಒಳ್ಳೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತೀರಾ? ಹೌದು ಸರ್. ಈಗ ಇನ್ನೊಬ್ಬ ವಿದ್ಯಾರ್ಥಿನಿ ಅಮೃತ್ ಅವರನ್ನ ಮಾತಾಡಿಸ್ತಾ ಇದೀವಿ. ಅಮೃತ್ ಅವರ ಹೇಳಿ, ಈ ಒಂದು ಹಸಿರೆಲೆ ಗೊಬ್ಬರದ ಮಹತ್ವ ಇವತ್ತಿನ ದಿನಗಳಲ್ಲಿ ಸಾಕಷ್ಟು ಪ್ರಾಮುಖ್ಯತೆಯನ್ನ ಹೊಂದಿದೆ ಅಲ್ವಾ? ಈಗ ಎಲ್ಲ ಸಾಕಷ್ಟು ರಾಸಾಯನಿಕ ಗೊಬ್ಬರಗಳ ಬಳಕೆಯಿಂದ ನಮ್ಮ ಒಂದು ಮಣ್ಣಿನ ಗುಣಮಟ್ಟ ಹಾಳಾಗ್ತಾ ಇದೆ. ಇವತ್ತು ನಾವು ಹಸಿರೆಲೆ ಗೊಬ್ಬರ ಬಳಕೆ ಮಾಡೋದು ಅನಿವಾರ್ಯವಾಗಿದೆ. ಈ ಒಂದು ಹಸಿರೆಲೆ ಗೊಬ್ಬರದ ಒಂದು ಮಹತ್ವದ ಬಗ್ಗೆ ಹೇಳಿ. ಹೌದು ಸರ್, ಹಸಿರೆಲೆ ಗೊಬ್ಬರ 100 ವರ್ಷಗಳ ಹಿಂದಿನಿಂದಲೂ ಬಂದ ಪದ್ಧತಿ. ಈ ಹಸಿರೆಲೆ ಗೊಬ್ಬರಗಳನ್ನ ನಾವು ಬಳಸೋದ್ರಿಂದ ಇದು ಮಣ್ಣಿನ ಫಲವತ್ತತೆ ಮತ್ತು ಭೌತಿಕ ಗುಣಧರ್ಮಗಳನ್ನು ಕಾಪಾಡುವಲ್ಲಿ ಬಹಳ ಪರಿಣಾಮಕಾರಿಯಾದ ಪದ್ಧತಿಯಾಗಿದೆ. ರಾಸಾಯನಿಕ ಗೊಬ್ಬರಗಳ ಉಪಯೋಗ ಅಧಿಕವಾಗುತ್ತಿರುವ ಈ ಕಾಲದಲ್ಲಿ ಹಸಿರೆಲೆ ಗೊಬ್ಬರಗಳ ಉಪಯೋಗ ಕಡಿಮೆ ಆಗ್ತಾ ಬರ್ತಿದೆ. ರಸಗೊಬ್ಬರಗಳ ಬೆಲೆ ಅಧಿಕವಾಗುತ್ತಾ ಹೋಗುತ್ತಿರುವ ಈ ಕಾಲದಲ್ಲಿ ಸುಲಭವಾಗಿ ಅಗ್ಗವಾಗಿ ಒದಗುತ್ತಿರುವ ಮತ್ತು ಉಪಯೋಗಿಸಬಹುದಾದ ಹಸಿರೆಲೆ ಗೊಬ್ಬರಗಳ ಬಗ್ಗೆ ನಾವು ಗಮನಹರಿಸುವುದು ತುಂಬಾ ಅವಶ್ಯಕವಾಗಿದೆ. ಈಗ ನಮ್ಮ ಕೃಷಿಕರು ಹಸಿರೆಲೆ ಗೊಬ್ಬರ ಅಂತಂದ್ರೆ ಯಾವ ರೀತಿ ಮಾಡ್ಕೊಳ್ಬಹುದು, ಯಾವ್ಯಾವನ್ನ ಹಾಕೊಂಡು ಅಲ್ಲಿ ಬೆಳೆಸ್ಕೊಂಡು ಹಸಿರೆಲೆ ಗೊಬ್ಬರ ಮಾಡಬಹುದು ಕೃಷಿಯಲ್ಲಿ? ಸರ್, ನಾವು ಸಸ್ಯಗಳ ಎಲೆ, ಕಾಂಡ, ಬೇರು ಮತ್ತು ಮುಂತಾದ ಮೂಲಗಳಿಂದ ಸಿಗುವಂತಹ ಸಾವಯವ ವಸ್ತುಗಳನ್ನ ಸೇರಿಸಿ ಹಸಿರೆಲೆ ಗೊಬ್ಬರಗಳನ್ನ ಮಾಡಬಹುದು. ಸರ್, ಹಸಿರೆಲೆ ಗೊಬ್ಬರಗಳನ್ನ ಬಳಸೋದ್ರಿಂದ ಮಣ್ಣಿನ ಭೌತಿಕ, ರಾಸಾಯನಿಕ, ಜೈವಿಕ ಗುಣಗಳ ಮೇಲೆ ಅನುಕೂಲಕರವಾದ ಬದಲಾವಣೆಯನ್ನು ತರುತ್ತದೆ ಮತ್ತು ಮಣ್ಣಿನ ಸಾವಯವ ಅಂಶಗಳನ್ನ ಕೂಡ ಕಾಪಾಡಿಕೊಂಡ್ಬರುತ್ತೆ. ಮಣ್ಣಿನಲ್ಲಿರುವ ಜೈವಿಕ ಸೂಕ್ಷ್ಮಾಣುಗಳ ಚಟುವಟಿಕೆಗೆ ಸಹ ಇದು ನೆರವಾಗುತ್ತದೆ ಮತ್ತು ವಾತಾವರಣದಲ್ಲಿನ ಸಾರಜನಕ ಸ್ಥಿರೀಕರಣದಲ್ಲೂ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಮತ್ತು ಕ್ಷಾರ ಮಣ್ಣಿನ ಸುಧಾರಣೆಗೆ ಸಹ ಇದು ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ಮತ್ತು ಜಂತು ಹುಳುವಿನ ಬಾಧೆ ನಿಯಂತ್ರಣದಲ್ಲಿಯೂ ಸಹ ಇದು ಸಹಕರಿಸುತ್ತದೆ. ಸರ್, ನಾವು ಹಸಿರೆಲೆ ಗೊಬ್ಬರಗಳನ್ನ ಸಾಮಾನ್ಯವಾಗಿ 2 ವಿಧಾನದಲ್ಲಿ ಬೆಳೆಸ್ತೀವಿ. ಮೊದಲನೇದಾಗು ಹಸಿರು ಗೊಬ್ಬರ ಮತ್ತೆ ಹಸಿರೆಲೆ ಗೊಬ್ಬರ ಅಂತ. ಹಸಿರು ಗೊಬ್ಬರ ಅಂತಂದ್ರೆ ಹಸಿರೆಲೆ ಗೊಬ್ಬರಕ್ಕಂತಾನೆ ದ್ವಿದಳ ಧಾನ್ಯಗಳಾದ ಬೆಳೆಗಳನ್ನು ಅಂದ್ರೆ ಅಲಸಂದಿ, ಹೆಸರು, ಉದ್ದು ಹಾಗೂ ಸೆಣಬುಗಳನ್ನ 7-8 ವಾರಗಳ ಕಾಲ ಅಂದ್ರೆ 35-45 ದಿನಗಳವರೆಗೆ ಬೆಳಿಬೇಕು. ಸಸಿಗಳು ಹೂ ಬಿಡೋಕ್ಕೂ ಮುಂಚೆ ಕಾಯಿ ಕಚ್ಚುವ ಮುನ್ನ ಉಳುಮೆ ಮಾಡುವುದರ ಮೂಲಕ ಮಣ್ಣಿಗೆ ಸೇರಿಸಬೇಕು. ಇದನ್ನ ನಾವು ಹಸಿರು ಗೊಬ್ಬರ ಅಂತ ಕರಿತೀವಿ. ಇದರಲ್ಲಿ ಯಾವ್ಯಾವ ಬರ್ತಾವ ಅಂದ್ರೆ ಅಲಸಂದೆ, ಉದ್ದು, ಸಾಸಿವೆ, ಸೋಯಾಬೀನ್, ಹೆಸರು ಮತ್ತೆ ಉಳ್ಳಿ ಬರ್ತವೆ. ಎರಡನೇದು ಹಸಿರೆಲೆ ಗೊಬ್ಬರ. ಈ ಪದ್ಧತಿಯಲ್ಲಿ ಕೃಷಿ ಜಮೀನಿಗೆ ಹಸಿರೆಲೆ ಸೊಪ್ಪನ್ನು ಬಂಧುಗಳ ಮೂಲಕ ಅಥವಾ ಕೃಷಿಗೆ ಯೋಗ್ಯವಲ್ಲದ ಜಮೀನಿನಲ್ಲಿ ಬೆಳೆದು ಅದರ ಹಸಿರೆಲೆ ಮೃದು ಕಾಂಡವನ್ನು ತಂದು ಉಳುಮೆ ಮಾಡ್ತೀವಿ. ಇದನ್ನು ನಾವು ಹಸಿರೆಲೆ ಗೊಬ್ಬರ ಅಂತೀವಿ. ಇದರಲ್ಲಿ ಬೇವು, ಹೊಂಗೆ, ಡಯಾಂಚ, ಗಾಳಿಮರ, ಸೆಣಬು, ಗ್ಲೈರಿಸೀಡಿಯಾ ಇವನ್ನ ನಾವು ಹಸಿರೆಲೆ ಗೊಬ್ಬರ ಆಗಿ ಬೆಳಿತೀವಿ. ಸರ್, ಇವನ್ನ ಸಾಮಾನ್ಯವಾಗಿ ಮೇ, ಜೂನ್ ಅಥವಾ ಜುಲೈ ತಿಂಗಳ ಮೊದಲ 2 ವಾರಗಳಲ್ಲಿ ಬೆಳಿತೀವಿ. ಎಕರೆಗೆ 25-25 ಕಿಲೋಗ್ರಾಂ ಬೀಜಗಳು ಬೇಕಾಗುತ್ತವೆ. ಈಗ ಇನ್ನೊಬ್ಬ ವಿದ್ಯಾರ್ಥಿನಿ ಅಸ್ಪಿಯಾ ಅವ್ರನ್ನ ಮಾತಾಡಿಸ್ತಾ ಇದೀವಿ. ಅಸ್ಪಿಯಾ ಅವರೇ, ಇವತ್ತಿನ ದಿನಗಳಲ್ಲಿ ಅಂತಂದ್ರೆ ಸಾಕಷ್ಟು ಈಗೆಲ್ಲ ನೋಡಿದ್ರ ನೀವು ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮ ಬೀರಿ ಇವತ್ತು ಸಿರಿಧಾನ್ಯಗಳು ಇವತ್ತು ಪ್ರತಿನಿತ್ಯ ನಮಗೆ ಬೇಕೇ ಬೇಕು ಅನ್ನುವಂತಹ ಮಟ್ಟಕ್ಕೆ ನಾವು ಬಂದ್ಬಿಟ್ಟಿದೀವಿ ಅಲ್ವಾ. ಈಗೆಲ್ಲ ಸಿರಿಧಾನ್ಯಗಳು ಅಂತಂದ್ರೆ 9 ಸಿರಿಧಾನ್ಯಗಳು ನಿಮಗೆ ಗೊತ್ತು, ಈಗ ರಾಗಿ, ಜೋಳ, ಆರ್ಕ, ಊದ್ಲು, ಕೊರಲೆ ಇವೆಲ್ಲ ಸಾಕಷ್ಟು ಪ್ರಮಾಣದಲ್ಲಿ ಬೆಳೀತಾ ಇಲ್ಲ, ಆದರೂ ಇವುಗಳ ಬೇಡಿಕೆ ಜಾಸ್ತಿ ಇದೆ. ಇವತ್ತಿನ ಒಂದು ಸಂದರ್ಭದಲ್ಲಿ ಈ ಒಂದು ಸಿರಿಧಾನ್ಯಗಳ ಮಹತ್ವದ ಬಗ್ಗೆ ಏನ್ ಹೇಳ್ತೀರಾ? ಸಿರಿಧಾನ್ಯಗಳಂದ್ರೆ ಇವುಗಳು ಪ್ರೋಟೀನ್ ಪೋಷಕಾಂಶಗಳಲ್ಲಿ ಹೆಚ್ಚಾಗಿರುತ್ತೆ. ಇವಾಗಿನ ಕಾಲದಲ್ಲಿ ನಾವು ತುಂಬಾ ಅಕ್ಕಿ, ಗೋಧಿ ಈ ಕಡೆ ಮರು ಹೋಗ್ತಿದೀವಿ, ಸಿರಿಧಾನ್ಯಗಳನ್ನು ಆದಷ್ಟು ಯಾರು ಯೂಸ್ ಮಾಡ್ತಿಲ್ಲ. ಹಾಗಾಗಿ ನಾನು ಅದರ ಮಹತ್ವವನ್ನು ಹೇಳಲು ಇಷ್ಟಪಡ್ತೀನಿ. ಸಿರಿಧಾನ್ಯಗಳು ಜೀವಸತ್ವಗಳು ಮತ್ತು ಖನಿಜಗಳ ಸಮೃದ್ಧ ಮೂಲವಾಗಿದ್ದು ಇವುಗಳು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತೆ ಮತ್ತು ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುತ್ತೆ ಹಾಗೂ ತೂಕ ನಿರ್ವಹಣೆಗೂ ಸಹಕರಿಸುತ್ತದೆ. ಸಿರಿಧಾನ್ಯಗಳಲ್ಲಿ ಒಟ್ಟು 3 ವಿಧಗಳಿದ್ದಾವೆ, ಸಕಾರಾತ್ಮಕ ಸಿರಿಧಾನ್ಯ, ನಕಾರಾತ್ಮಕ ಸಿರಿಧಾನ್ಯ ಹಾಗೂ ತಟಸ್ಥ ಸಿರಿಧಾನ್ಯ. ಸಕಾರಾತ್ಮಕ ಸಿರಿಧಾನ್ಯ ಅಂದ್ರೆ ಇವು ನಮ್ಮ ಆರೋಗ್ಯವನ್ನು ಗುಣಪಡಿಸಲು ಹೆಲ್ಪ್ ಮಾಡುತ್ತೆ. ಸಕಾರಾತ್ಮಕ ಸಿರಿಧಾನ್ಯಗಳಲ್ಲಿ ಕೊರಲೆ, ಬರಗು, ನವಣೆ, ಅರ್ಕ ಇವೆಲ್ಲ ಬರುತ್ತೆ. ನಕಾರಾತ್ಮಕ ಸಿರಿಧಾನ್ಯ ಅಂದ್ರೆ ನಾವು ಇವಾಗ ಜಾಸ್ತಿ ಯೂಸ್ ಮಾಡ್ತಿರೋದು ಅಕ್ಕಿ, ಗೋಧಿ, ಇವುಗಳನ್ನ ನಾವು ಎಷ್ಟು ಯೂಸ್ ಮಾಡೋದ್ರಿಂದ ನಮಗೆ ಕೊಲೆಸ್ಟ್ರಾಲ್, ಬೊಜ್ಜು, ಡಯಾಬಿಟೀಸ್, ಬ್ಲಡ್ ಪ್ರೆಷರ್ ಇಂಥ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ತಟಸ್ಥ ಸಿರಿಧಾನ್ಯಗಳಂದ್ರೆ ಇವು ಆರೋಗ್ಯವನ್ನು ಗುಣಪಡಿಸಲು ಹೆಲ್ಪ್ ಮಾಡುತ್ತೆ, ಆದ್ರೆ ಯಾವುದೇ ರೋಗಗಳನ್ನು ಸರಿಪಡಿಸುವುದಿಲ್ಲ. ಉದಾಹರಣೆಗೆ ರಾಗಿ, ಮೆಕ್ಕೆಜೋಳ, ಜೋಳ, ಸಜ್ಜೆ ಇವು ತಟಸ್ಥ ಸಿರಿಧಾನ್ಯಗಳಲ್ಲಿ ಬರುತ್ತೆ. ಅಂದ್ರೆ ಸಿರಿಧಾನ್ಯಗಳಲ್ಲಿ ನಾರಿನಂಶ ಅಧಿಕವಾಗಿರುತ್ತೆ, ಅಂದ್ರೆ ಮುಂದೆ ಬರತಕ್ಕಂತ ಕಾಯಿಲೆಗಳನ್ನ ನಾವು ತಡೆಹಿಡಿಯಬಹುದು ಅಂತ ಪ್ರೂಫ್ ಆಗಿದೆ ಅಲ್ವಾ ಸಿರಿಧಾನ್ಯಗಳಲ್ಲಿ? ಸಿರಿಧಾನ್ಯಗಳನ್ನು ರಾತ್ರಿ ಅಥವಾ ನಾವು ಅಡುಗೆ ಮಾಡುವ 4-6 ಗಂಟೆಗಳ ಕಾಲ ನೆನೆ ಇಟ್ಟು ಅದನ್ನ ಉಪಯೋಗಿಸಬಹುದು. ಮತ್ತೆ ಸಿರಿಧಾನ್ಯಗಳನ್ನು ಎಲ್ಲಾ ಸಿರಿಧಾನ್ಯಗಳಲ್ಲಿ ತುಂಬಾ ಪೋಷಕಾಂಶ ಇದೆ, ಎಲ್ಲಾ ಸಿರಿಧಾನ್ಯಗಳನ್ನು ಮಿಕ್ಸ್ ಮಾಡಿ ಯೂಸ್ ಮಾಡೋದಿಲ್ಲ. ಒಂದ್ ತರದ ಯಾವ್ದಾದ್ರೂ ಸಿರಿಧಾನ್ಯಗಳನ್ನ ಯೂಸ್ ಮಾಡಬಹುದು. ಒಂದಿನಕ್ಕೆ 1 ಟೈಮ್ ಅಷ್ಟೇ ಸಿರಿಧಾನ್ಯಗಳನ್ನ ತಿನ್ಬೇಕು. ಈ ಸಿರಿಧಾನ್ಯಗಳು ಪ್ರಮಾಣ ಮಕ್ಕಳಿಗಾದ್ರೆ 30-40 ಗ್ರಾಂ ಒಂದಿನಕ್ಕೆ ಸೇವಿಸಬೇಕು, ಆದ್ರೆ ವಯಸ್ಕರಾದ್ರೆ ಇದನ್ನ 40-50 ಗ್ರಾಂ ಒಂದಿನಕ್ಕೆ ಸೇವಿಸಬಹುದು. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಸಿರಿಧಾನ್ಯಕ್ಕೆ ಹೆಚ್ಚು ಬೇಡಿಕೆ ಆಗ್ತಾ ಇದೆ ಅಂತ ಅನ್ಸಲ್ವಾ? ಅನ್ಸುತ್ತೆ ಸರ್. ಯಾಕೆ ಅನ್ಸುತ್ತೆ ಅಂತ ಹೇಳ್ತೀರಾ? ಸರ್, ಇವಾಗ ಸಿರಿಧಾನ್ಯಗಳಲ್ಲಿ ತುಂಬಾ ಮೌಲ್ಯವರ್ಧನೆ ಮಾಡ್ತಿದ್ದಾರೆ ಸರ್, ಮತ್ತು ಇವಾಗ ಅದರ ಯೂಸಸ್ ನ ಜಾಸ್ತಿ ತೋರಿಸ್ತಿದ್ದಾರೆ ಸರ್, ಮೊಬೈಲ್ಗಳಲ್ಲಾಗ್ಲಿ, ಟಿವಿಗಳಲ್ಲಾಗ್ಲಿ. ಮತ್ತೆ ಡಾಕ್ಟರ್ಸ್ ರೆಕಮೆಂಡ್ ಮಾಡ್ತಾರೆ ಸರ್ ಸಿರಿಧಾನ್ಯಗಳನ್ನ ತಿನ್ಬೇಕು ಅಂತ, ಡಯಾಬಿಟಿಸ್ ಪೇಷಂಟ್ಸ್ ಗೆ, ಅವ್ರಿಗೆಲ್ಲ ಸಿರಿಧಾನ್ಯ ತುಂಬಾ ಒಳ್ಳೇದು ಸರ್. ಧನ್ಯವಾದಗಳು. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಈಗ ಹಿರಿಯೂರು ತಾಲೂಕು ಬಬ್ಬೂರ್ ಫಾರಂನ ತೋಟಗಾರಿಕಾ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದಂತಹ ಡಾಕ್ಟರ್ ಕೆ ಅಮರೇಶ್ ಕುಮಾರ್ ಸರ್ ಅವರು ಹಾಗೂ ವಿದ್ಯಾರ್ಥಿಗಳು ಆದಂತಹ ಶರೀನ್ ಅಕ್ಬರ್ ಅವರು, ದೀಪಕ್ ಅವರು, ಅಮೃತ್ ಅವರು, ಆಸ್ಪಿಯಾ ಅವರು ಹಾಗೂ ಕ್ಯಾದಿಗೆರೆ ಗ್ರಾಮದ ಪ್ರಗತಿಪರ ಕೃಷಿಕರಾದಂತಹ ಅನಿಲ್ ಕುಮಾರ್ ಅವರು ಈ ಒಂದು ಸಂವಾದದಲ್ಲಿ ಭಾಗವಹಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಇದುವರೆಗೂ ಗ್ರಾಮೀಣ ತೋಟಗಾರಿಕೆ ಕಾರ್ಯಾನುಭವ ಕಾರ್ಯಕ್ರಮ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ತೋಟಗಾರಿಕೆ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆ ಅಮರೇಶ್ ಕುಮಾರ್ ಹಾಗೂ ವಿದ್ಯಾರ್ಥಿಗಳಾದ ಶಿರಿನ್ ಅಕ್ಬರ್, ದೀಪಕ್, ಅಮೃತ್, ಆಸ್ಪಿಯಾ ಹಾಗೂ ಕ್ಯಾದಿಗೆರೆ ಗ್ರಾಮದ ಕೃಷಿಕ ಅನಿಲ್ ಕುಮಾರ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಈ ಮಾತುಕತೆಯಲ್ಲಿ ಪಾಲ್ಗೊಂಡವರು ಯುಎಂ ಮರುಳಸಿದ್ದೇಶ್. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ. ಬಿಪಿಎಲ್ ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ ಉಚಿತ, ಎಪಿಎಲ್ ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಚಿಕಿತ್ಸಾ ಸಂಸ್ಥೆಗೆ ಭರಿಸುತ್ತದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ಮಾತ್ರ ರೆಫರಲ್ ಆಧಾರದ ಮೇಲೆ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಸಂದರ್ಭದಲ್ಲಿ ರೆಫರಲ್ ಅಗತ್ಯ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 1455555 ಅಥವಾ 1800-4258330 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಕೇಳಿ ರೈತರಿಗೆ ಸಲಹೆ.

ಮಾವಾ ನಿನ್ನಲ್ಲಿದೆ ಗಂಗೆ ದಿನದಾಗೆ ಇಂದು ಮಾವನ ತಂಗಿ ಸೂತಕನಾಗಿ ಹೂವಿನ ದುಡ್ಲಾಗಿ ಹೂವಿನ ಗುಡ್ಲಾಗಿ ತಿಂಗಳು ಮಾವಾ ಮೇಯಾನೆಂದರೆ ಬಾವಿಲ್ಲ ಎಂಬ ಹೆಪ್ಪಲ್ಲವೇ ಸೈ ಚಿನ್ನಮ್ಮ ಲಾಲಿ ಚಿನ್ನಮ್ಮ